ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್? ಅದಕ್ಕೇನು, ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಷರತ್ತುಗಳು ಅನ್ವಯ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ 599 ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಈ ಸಂಚಿಕೆಯನ್ನಷ್ಟೇ ಯಾಕೆ, ಪ್ರತಿ ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ನಮಗೆ ಬಹಳ ಖುಷಿಯಾಗ್ತದೆ. ಮೇಘ ಸಂದೇಶದ ಮೂಲಕ ವಾತಾವರಣದ ವರ್ತನೆಯನ್ನ ನಡವಳಿಕೆಯನ್ನ ತಮಗೆ ಮುಂಚಿತವಾಗಿ ತಿಳಿಸುವುದರ ಜೊತೆಗೆ ವಾತಾವರಣದ ವಿದ್ಯಮಾನಗಳನ್ನು ತಿಳಿಸುವಂತಹ ಒಂದು ಕಾರ್ಯ ಏನಿದೆ, ಮತ್ತೆ ವಾತಾವರಣದ ಬಗ್ಗೆ ತಿಳುವಳಿಕೆ ನೀಡುವಂತಹದ್ದು, ಶಿಕ್ಷಣ ನೀಡುವಂತಹ ಒಂದು ಏನು ವಿಚಾರ ಇದೆ, ಅದಕ್ಕೆ ನಾವು ಬದ್ಧರಾಗಿ ಏನು ಕಾರ್ಯಕ್ರಮಗಳನ್ನು ಹಾಕೊಂಡು ಪ್ರಸ್ತುತ ಮಾಡ್ತಾ ಇದ್ವಿ. ಇದು ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ಯಾಕಪ್ಪ ಅಂತಂದ್ರೆ ಸುಮಾರು 14-15 ವರ್ಷಗಳ ಹಿಂದೆ ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ನಮ್ಮ ಜನರಿಗೆ ಇತ್ತು, ನಮ್ಮ ರೈತರಿಗೆ ಇತ್ತು ಅಂತ ಅನ್ನೋ ಕಾರಣಕ್ಕಾಗಿ ನಾವು ಈ ಮೇಘ ಸಂದೇಶವನ್ನ ಶುರು ಮಾಡಿದ್ವಿ. ಅದರ ಫಲಗಳನ್ನ ನಾವು ಬಹಳ ಜಲ್ದಿನೆ ಕಂಡುಕೊಂಡಿವಿ. ರೈತರು ಕೂಡ ತಾವು ಸಾಕಷ್ಟು ಈ ಮೇಘ ಸಂದೇಶದ ಮೇಲೆ ವಿಶ್ವಾಸ ಇಟ್ಟು ಅದನ್ನ ಸದುಪಯೋಗ ಮಾಡಿಕೊಂಡು ತಮ್ಮ ನಷ್ಟಗಳನ್ನ ಕಡಿಮೆ ಮಾಡಿಕೊಂಡ್ರಿ. ವಿಶೇಷವಾಗಿ ಯೋಜನೆ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿರ್ತದ, ಅದಕ್ಕೆ ತಾವು ತಯಾರಾಗಿ ತಮ್ಮ ಕೃಷಿಯೊಳಗೆ ಏನೇನು ಸಮಸ್ಯೆಗಳಾಗ್ತಾ ಇದ್ದವು ವಾತಾವರಣದಿಂದ, ಅದನ್ನೆಲ್ಲ ಹೋಗಲಾಡಿಸುವುದಕ್ಕೆ ತಾವು ಅಡ್ವಾನ್ಸ್ ಆಗಿ ತಯಾರಾಗಿ ವಾತಾವರಣವನ್ನಂತೂ ನಾವು ಎದುರಿಸ್ತೀವಿ, ಅದರ ಜೊತೆಗೆ ಒಂದು ಒಳ್ಳೆ ಪ್ಲಾನ್ ಮಾಡಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಂಡು ನಾವು ನಮ್ಮ ಕೃಷಿಯೊಳಗೆ ಆಗ್ತಾ ಇದ್ದಂತಹ ನಷ್ಟವನ್ನ ಕಡಿಮೆ ಮಾಡಿಕೊಳ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನ ನಿಮ್ಮಲ್ಲಿ ನೀವೇನು ಬಿತ್ತುಕೊಂಡ್ರಿ, ಅದು ಬಹಳ ದೊಡ್ಡ ವಿಚಾರ ಅಂತ ಹೇಳಿ ನಮಗೆ ಅನಿಸ್ತದೆ. ಇದೇ ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದು. ರೈತರಲ್ಲಿ ಆತ್ಮವಿಶ್ವಾಸ ತುಂಬುದು, ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ನಾವೇನು ಕೃಷಿ ಬಗ್ಗೆ ಓದ್ಕೋತ ಬಂದಿದ್ವಿ, ಅದು ಭಾರತದ ಕೃಷಿ ಅಂತಂದ್ರೆ ಮಾನ್ಸೂನ್ ಜೊತೆಗೆ ನಾವು ಆಟ ಆಡದಂಗ ಅನ್ನುವಂಥದ್ದು. ಹೀಗಾಗಿ ಯಾವಾಗ ಬರ್ತದ ಯಾವಾಗ ಬರುವುದಿಲ್ಲ ಮಳೆ, ಈ ಲೆಕ್ಕ ನಮಗೆ ಗೊತ್ತಿರಲಾರದೆ ಬಹಳಷ್ಟು ನುಕ್ಸಾನ ಅನುಭವಿಸುತ್ತಿದ್ದಂತಹ ಒಂದು ಕಾಲ ಇತ್ತು. ಆ ಕಾಲ ಬಹುಶಃ ಈಗ ತಾವು ಮರೆತು ಬಿಟ್ಟಿರಿ ಅಂತ ಹೇಳಿ ನನಗನ್ನಿಸ್ತದೆ. ಮರೆತಿದ್ರೆ ಬಹಳ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಈಗ ಏನು ಈ ಮುನ್ಸೂಚನೆ ಅನ್ನುವಂಥದ್ದೇನದ, ಬಹಳ ಪರಿಪಕ್ವವಾಗಿ ಬಹಳ ನಿಖರವಾಗಿ ನಾವು ವಿಜ್ಞಾನಿಗಳು ಕೊಡ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. 100-100 ಕೆಲವೊಂದು ಸಂದರ್ಭದೊಳಗೆ 200 ಈ ಮುನ್ಸೂಚನೆ ಬಹಳ ನಿಖರದ ಅನ್ನುವಂತಹ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಮತ್ತ ಇದನ್ನ ನಂಬಿಕೊಂಡು ತಾವೇನು ಕೃಷಿ ಮಾಡ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಇದೇ ನಮ್ಮ ಜೀವನ ಅನ್ನುವಂತಹ ಒಂದು ಆತ್ಮವಿಶ್ವಾಸದ ಜೊತೆಗೆ ತಾವು ಮೇಘ ಸಂದೇಶವನ್ನು ಬಳಸಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದರಿಂದ ಕೂಡ ಇದರ ಪರಿಣಾಮ ಹೆಚ್ಚಾಗುವಂತೆ ಮಾಡ್ಯದ ಅಂತ ಹೇಳಿ ಹೇಳ್ಬಹುದು. ಆತ್ಮೀಯರೇ, ಈಗ ಈ ನಿಖರತೆ ಅನ್ನುವಂತಹದ್ದೇನದ, ಇದು ಬರಬೇಕು ಅಂತಂದ್ರೆ ವಿಜ್ಞಾನಿಗಳು ಬಹಳಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಇಡೀ ವಿಶ್ವದ ವಿಜ್ಞಾನಿಗಳು, ಆಮೇಲೆ ವಿಶ್ವದ ಸರ್ಕಾರಗಳು ಈ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ಯವು. ಅದರೊಳಗೂ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಏನದ, ಇದು ಮಾಡಿದಂತಹ ಕೆಲಸಗಳು, ಸಾಧಿಸಿದಂತಹ ಪ್ರಗತಿ ಸಣ್ಣದೇನಲ್ಲ, ತಮಗ ಹೇಳುವುದಕ್ಕೆ ಸಂತೋಷ ಅನ್ನಿಸ್ತದೆ. ಏನಪ್ಪಾ ಅಂತಂದ್ರೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಗೆ ಹೆಚ್ಚು ಕಡಿಮೆ ಈಗ 1.5 ಆಯುಷ್ ಆಗಿದೆ. 1.5 ನಮ್ಮ ಭಾರತೀಯ ಹವಾಮಾನ ಇಲಾಖೆ ನಮ್ಮ ದೇಶದೊಳಗೆ ಕಾರ್ಯನಿರ್ವಹಿಸ್ತಾ ಇದೆ. ಜನವರಿ 18, 1875 ಭಾರತೀಯ ಹವಾಮಾನ ಇಲಾಖೆ ಅಸ್ತಿತ್ವಕ್ಕೆ ಬಂತು. ನಮ್ಮ ಜನರಿಗೆ ಎಲ್ಲಾ ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಮುಂಚಿತವಾಗಿ ತಿಳಿಸುವಂತಹ ಒಂದು ಕೆಲಸ ಮಾಡೋದಕ್ಕೆ, ಅದರ ಜೊತೆಗೆ ನಮ್ಮ ಕೃಷಿಯನ್ನು ಮಾನ್ಸೂನ್ ಮೇಲೆ ಅವಲಂಬಿತ ಆಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಕೊಡುವುದಕ್ಕೆ, ಮತ್ತೆ ಅನೇಕ ವಾತಾವರಣದ ವಿದ್ಯಮಾನಗಳನ್ನ ನಮ್ಮ ರೈತರಿಗೆ ತಿಳಿಸುವುದಕ್ಕೆ ಹವಾಮಾನ ಇಲಾಖೆ ಕಟಿಬದ್ಧರಾಗಿ ಜನವರಿ 18, 1875 ಅಸ್ತಿತ್ವಕ್ಕೆ ಬಂದು ಈ ನಿಟ್ಟಿನೊಳಗೆ ತನ್ನ ಕಾರ್ಯವನ್ನ ಮಾಡ್ತಾ ಬಂದಿದೆ. ಕಳೆದ ಜನವರಿ 15 148 ಕಳೆದು ಅವತ್ತ ಇಲಾಖೆ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಿತು. 148 ಸಂಸ್ಥಾಪನಾ ದಿನಾಚರಣೆ, 2 ಕಡಿಮೆ 1.5 ಇನ್ನೆರಡು ವರ್ಷದೊಳಗೆ 1.5 ಪೂರ್ಣ ಆಗ್ತದೆ. 150 ವರ್ಷಗಳ ಒಂದು ಇತಿಹಾಸವನ್ನ ನಾವು ನೋಡಿದ್ರೆ ಈ ಇಲಾಖೆ ಮಾಡಿದಂತಹ ಸಾಧನೆ ಬಹಳ ಅಗಾಧವಾದದ್ದು ಮತ್ತು ಅಪರೂಪವಾದದ್ದು ಅಂತೇಳಿ ಹೇಳಬೇಕು. ಬಹಳ ಬೇಸಿಕ್ ಸೌಲಭ್ಯಗಳಿಂದ ಶುರುವಾದಂತಹ ಈ ಇಲಾಖೆ ಇವತ್ತು ಜಗತ್ತಿನ ಮುಂದುವರಿದಂತಹ ರಾಷ್ಟ್ರಗಳು ಏನು ಸಾಧನೆ ಮಾಡ್ಯಾವ ಅವನ್ನ ಮೀರಿಸುವಂತಹ ಒಂದು ಸಾಧನೆ ಮಾಡ್ತಾ ಇರುವುದು ಬಹಳ ಹೆಮ್ಮೆ ತರುವಂತಹ ವಿಷಯ ಅಂತ ಹೇಳಿ ಹೇಳಬಹುದು. ಜನವರಿ 15 ಸಂಸ್ಥಾಪನಾ ದಿನಾಚರಣೆ ಸಂದರ್ಭದೊಳಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದೊಳಗೆ ಕೇಂದ್ರದ ವಿಜ್ಞಾನ ತಂತ್ರಜ್ಞಾನ ಮತ್ತು ಭೂ ವಿಜ್ಞಾನ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ಅವರು ಮಾತನಾಡಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಅವರು ಹೇಳಿದಂತಹ ವಿಚಾರವನ್ನ ನಾವು ಕೇಳಿದ್ರೆ ಬಹಳ ಹೆಮ್ಮೆ ಆಗ್ತದೆ, ಖುಷಿನೂ ಆಗ್ತದೆ. ಕಳೆದ 5 ಭಾರತೀಯ ಹವಾಮಾನ ಇಲಾಖೆ ಅದ್ಭುತವಾದಂತಹ ಒಂದು ಪ್ರಗತಿಯನ್ನು ಸಾಧಿಸಿದೆ. ಇದರೊಳಗೆ ಮುನ್ಸೂಚನೆ ನೀಡೋದ್ರೊಳಗೆ ನೈಸರ್ಗಿಕ ವಿಪತ್ತುಗಳಿರಬಹುದು, ಚಂಡಮಾರುತದಂತಹ ಪ್ರಕ್ರಿಯೆಗಳಿರಬಹುದು, ಭಾರಿ ಮಳೆಯಾಗುವಂತಹ ಪ್ರಕ್ರಿಯೆಗಳಿರಬಹುದು, ಏನು ವಾತಾವರಣಕ್ಕೆ ಸಂಬಂಧಪಟ್ಟಂತಹ ವಿದ್ಯಮಾನಗಳದಾವ ಅವುಗಳನ್ನು ಕರಾರುವಾಕ್ಕಾಗಿ ಜನರಿಗೆ ಮುಟ್ಟಿಸುವಂತಹ ಒಂದು ಕೆಲಸವನ್ನು ಭಾರತೀಯ ಹವಾಮಾನ ಇಲಾಖೆ ಮಾಡ್ತಾ ಮಾಡ್ತಾ ಅದರೊಳಗೆ ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. 5 20-40% ಈ ನಿಖರತೆ ಒಳಗೆ ಸುಧಾರಣೆ ಆಗಿದೆ ಅನ್ನುವಂತಹ ಮಾತು ನಮಗೆ ನಿಮಗೆಲ್ಲ ಬಹಳ ಖುಷಿ ಕೊಡುವಂತಹ ಒಂದು ಸಂಗತಿ ಅಂತ ಹೇಳಿ. ಅದರ ಜೊತೆಗೆ ಇನ್ನೂ ಬಹಳ ಮಹತ್ವದ ಒಂದು ಸಂಗತಿ ಅದ, ಚಂಡಮಾರುತಗಳು ಬಂದಾಗ, ಬಿರುಗಾಳಿಗಳು ಬೀಸಿದಾಗ, ಭಾರೀ ಪ್ರವಾಹಗಳು ಬಂದಾಗ ಏನಾಗ್ತದೆ ಹೇಳ್ರಿ? ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತವೆ, ಆಸ್ತಿಪಾಸ್ತಿ ಹಾನಿಯಾಗ್ತದ, ಕೋಟ್ಯಂತರಗತ್ತೆ ನುಕ್ಸಾನ ಆಗ್ತದ. ಆದರೆ ಈ ಇಲಾಖೆ ಮಾಡ್ತಾ ಇರುವಂತಹ ಕೆಲಸಗಳಿಂದಾಗಿ ಸಾವು ನೋವಿನ ಸಂಖ್ಯೆ ಸಾವಿರಾರು ಇದ್ದದ್ದು, ಕೆಲವೊಂದು ಸಂದರ್ಭದೊಳಗೆ ಲಕ್ಷಾನುಗಟ್ಟಲೆ ಇದ್ದದ್ದು ಈಗ ಒಂದಂಕಿಗೆ ಬಂದು ಮುಟ್ಟಿದೆ ಅನ್ನುವಂತಹ ಮಾತು ಎಷ್ಟು ಸಮಾಧಾನ ಕೊಡುವಂತಹ ಸಂಗತಿ ಅಂತೇಳಿ ಬೇರೆ ಹೇಳಬೇಕಾಗಿಲ್ಲ. ಅದ್ರ ಜೊತೆಗೆ ಇದರಿಂದ ಆಗುವಂತಹ ನುಕ್ಸಾನ ಏನದ ಅದು ಕೂಡ ಮಿನಿಮಮ್ ಅಂತ ಹೇಳಿ ಹೇಳಬಹುದು. ಇದು ನಮ್ಮ ಇಲಾಖೆ ಮಾಡಿದಂತಹ ಒಂದು ದೊಡ್ಡ ಪ್ರಗತಿ ಅಂತ ಹೇಳಿ ಹೇಳಬಹುದು. ಇದಕ್ಕೆ ಅಥವಾ ಈ ಸಾಧನೆ ಸಾಧ್ಯ ಆಗೋದಕ್ಕೆ ಆಧುನಿಕ ತಂತ್ರಜ್ಞಾನ ಬಹಳ ಮುಖ್ಯ. ಏನು ಉಪಗ್ರಹಗಳಿದ್ದಾವ, ಸ್ಯಾಟಲೈಟ್ಗಳಿದ್ದಾವೆ, ಅದರ ಜೊತೆಗೆ ಈ ಉಪಕರಣಗಳು ಸಾಧನಗಳೇನದಾವ, ಮುನ್ಸೂಚನೆ ಕೊಡುವಂತಹ ಒಂದು ಸಾಧನಗಳು, ಅವುಗಳ ಒಂದು ವಿನ್ಯಾಸದೊಳಗೆ ಬದಲಾವಣೆಗಳಾಗಿ ನಿಖರವಾದಂತಹ ಒಂದು ಮಾಹಿತಿಯನ್ನು ಕೊಡುವಲ್ಲಿ ಆ ಉಪಕರಣಗಳು ನಮಗೆ ಇವತ್ತು ಸಶಕ್ತವಾಗಿ ಕಾರ್ಯನಿರ್ವಹಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ವ್ಯವಸ್ಥೆ ಇದೆ, ಡೋಪ್ಲರ್ ರಾಡಾರ್ ಅಂತೇಳಿ ಕರೀತಾರೆ. ಇಂತಹ ಡೋಪ್ಲರ್ ರಾಡಾರ್ಗಳಿಂದ ಏನು ಮುನ್ಸೂಚನೆ ಸಿಗ್ತಾ ಇದೆ ನಮಗೆ, ಗಾಳಿಯ ಚಲನೆಯ ಬಗ್ಗೆ ಮಾಹಿತಿ ಸಿಗ್ತಾ ಇದೆ, ಉಷ್ಣತೆ ಬಗ್ಗೆ ಮಾಹಿತಿ ಸಿಗ್ತಾ ಇದೆ, ವಾತಾವರಣದ ಏರುಪೇರಿನ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದರ ನಿಖರತೆ ಬಹಳ ಅದ್ಭುತವಾದಂತಹದ್ದು ಅನ್ನುವಂಥ ಮಾತನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗ ನಿಮಗೇನು ಮುನ್ಸೂಚನೆ ಬರ್ತದೆ, ಬಂಗಾಳ ಕೊಲ್ಲಿ ಒಳಗೆ ಚಂಡಮಾರುತ ಬೀಸ್ತಾ ಇದೆ, ಇನ್ನು 2 ಅದು ನಮ್ಮ ಪ್ರದೇಶಕ್ಕೆ ಬರ್ತದೆ ಅನ್ನುವಂಥ ಮಾತನ್ನ ನೀವೇನ್ ಕೇಳ್ತೀರಿ? ಆ ಒಂದು ಮುನ್ಸೂಚನೆ ಈ ಡಾಪ್ಲರ್ ರಾಡಾರ್ಗಳ ಮೂಲಕವಾಗಿ ನಮಗೇನು ಸಿಗ್ತದೆ ಅದನ್ನು ಸಂಸ್ಕರಣೆ ಮಾಡಿ ವಿಜ್ಞಾನಿಗಳು ನಮಗೆ ಹೇಳ್ತಾ ಇದ್ದಾರೆ. ಡಾಪ್ಲರ್ ರಾಡಾರ್ಗಳು ಚಂಡಮಾರುತಗಳ ಚಲನೆಯ ಬಗ್ಗೆ ಹೇಳ್ತವೆ, ಗಾಳಿಯ ಚಲನೆಯ ಬಗ್ಗೆ ಹೇಳ್ತವೆ, ಮೋಡಗಳ ಚಲನೆಯ ಬಗ್ಗೆ ಹೇಳ್ತವೆ, ಮೋಡದೊಳಗೆ ಮಳೆ ಎಷ್ಟದ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾವೆ, ಮತ್ತೆ ಎಲ್ಲೆಲ್ಲಿ ಮಳೆ ಆಗ್ತದೆ ಅನ್ನುವಂಥ ಮಾತನ್ನು ಡಾಪ್ಲರ್ ರಾಡಾರ್ಗಳು ಬಹಳ ನಿಖರವಾಗಿ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾವೆ. ಹಂಗಾದ್ರೆ ಡಾಪ್ಲರ್ ರಾಡಾರ್ಗಳು ಬಹಳ ಮುಖ್ಯ ನಮಗೆ ಹವಾಮುನ್ಸೂಚನೆ ಕೊಡುವಂತಹ ಒಂದು ಸಂದರ್ಭದೊಳಗೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ತನಕ ನಮ್ಮ ದೇಶದೊಳಗೆ ಒಂದು ಪ್ರಗತಿ ಬಗ್ಗೆ ಹೇಳಬೇಕು ಅಂತಂದ್ರೆ, ತಮಗೆ 2013 ಅಂತಹ ಡಾಪ್ಲರ್ ರಾಡಾರ್ಗಳು ನಮ್ಮ ದೇಶದೊಳಗೆ 15 2023 ಅಂದ್ರೆ ಇಲ್ಲಿ ತನಕ ಸ್ವಲ್ಪ ವೃದ್ಧಿ ಆಯಿತು, 37 ರಾಡಾರ್ಗಳು ಬಂದು. ಇನ್ನ ನಮ್ಮ ಸಚಿವರು ಹೇಳುವ ಪ್ರಕಾರ ಮುಂದಿನ 2 ಮತ್ತೆ 25 ಡೋಪ್ಲರ್ ರಾಡಾರ್ಗಳನ್ನ ಸ್ಥಾಪನೆ ಮಾಡಲಾಗ್ತದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟು 62 ಡೋಪ್ಲರ್ ರಾಡಾರ್ಗಳನ್ನ ನಾವು ನಮ್ಮ ದೇಶದೊಳಗೆ 25 ತನಕ ಕಾಣಬಹುದು. ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಇಡೀ ದೇಶ ಡೋಪ್ಲರ್ ರಾಡಾರ್ ವ್ಯವಸ್ಥೆಗೆ ಒಳಪಡುತ್ತದೆ. ಇದರಿಂದಾಗಿ ದೇಶದ ಪ್ರತಿಯೊಂದು ಭೌಗೋಳಿಕ ಸನ್ನಿವೇಶ ಕೂಡ ವಾತಾವರಣದ ಮುನ್ಸೂಚನೆಗೆ ಒಳಪಡುತ್ತದೆ. ಹೀಗಾಗಿ ನಮಗೆ ಯಾವುದೇ ವಾತಾವರಣದ ಘಟನೆ ಗೊತ್ತಾಗಲಾರದೆ ಹೋಗುವುದಿಲ್ಲ. ಎಷ್ಟು ಒಳ್ಳೆಯ ವಿಚಾರ ಅಲ್ಲ ಇದು! ನಮ್ಮ ಹವಾಮಾನ ಇಲಾಖೆಯವರು ಸಾಧಿಸಿದಂತಹ ಒಂದು ಅದ್ಭುತವಾದಂತಹ ಕೆಲಸ ಅಂತ ಹೇಳಿ ಹೇಳಬಹುದು. ಬರುವ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ನಿಖರತೆಯನ್ನು ನಾವು ಕಾಣಬಹುದಾಗಿದೆ. ಈಗ ನಮ್ಮ ದೇಶದೊಳಗೆ ಇನ್ನು 2 ಏನು 25 ಡೋಪ್ಲರ್ ರಾಡಾರ್ಗಳು ಬರ್ತಾ ಇದ್ದಾವೆ, ಅವನ್ನು ಕೂಡಿಸಿ ಒಟ್ಟು 62 ಅಂತ ಹೇಳಿದೆ. ಅಮೆರಿಕವನ್ನ ನಮ್ಮ ಜೊತೆಗೆ ಹೋಲಿಕೆ ಮಾಡಿ ನೋಡಿದ್ರೆ ಅಮೆರಿಕದೊಳಗೆ ಬಹಳಷ್ಟು ಅದಾವ, 156 ಡೋಪ್ಲರ್ ರಾಡಾರ್ ಉಪಕರಣಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮ ದೇಶಕ್ಕೆ ಎಷ್ಟು ಬೇಕೋ ಅಷ್ಟು ಸಂಖ್ಯೆಯ ರಾಡಾರ್ಗಳನ್ನ ಈಗ ಸ್ಥಾಪನೆ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಸಚಿವರು ನಮಗೆ ಹೇಳ್ತಾ ಇದ್ದಾರೆ. ಡೊಪ್ಲರ್ ರಾಡಾರ್ ಅಂದ್ರೆ ಏನು ಅಂತ ಹೇಳಿ ನೀವು ಕೇಳಬಹುದು. ಒಂದು ಸರಳವಾಗಿ ನಿಮಗೆ ಉಪಕರಣದ ಒಂದು ಚಿತ್ರವನ್ನ ಕೊಡ್ತೀನಿ. ಫುಟ್ಬಾಲ್ ನೋಡಿರಲ್ಲ ತಾವು, ಫುಟ್ಬಾಲ್ ಕಾಲ್ಚೆಂಡು, ಅಂತ ಒಂದು ಫುಟ್ಬಾಲ್ ಅನ್ನ ದೊಡ್ಡದಾಗಿ ಮಾಡಿದ್ರೆ, ಬೃಹತ್ ಗಾತ್ರದ ಒಂದು ಫುಟ್ಬಾಲ್ ಅನ್ನ ನಾವು ನೆಲದ ಮೇಲೆ ಇಟ್ಟರೆ ಯಾವ ರೀತಿ ಕಾಣಿಸ್ತದೋ ಅದೇ ರೀತಿಯಾದಂತಹ ಒಂದು ಉಪಕರಣ ಇದು ಅಂತ ಹೇಳಿ ಹೇಳ್ಬೋದು. ದೊಡ್ಡದೊಂದು ಫುಟ್ಬಾಲ್ ನಾವು ಟವರ್ ಮೇಲೆ ಇಟ್ಟಂಗೆ ಆಗ್ತದೆ. ಅದರೊಳಗಿಂದ ಮೈಕ್ರೋವೇವ್ಗಳು ಎಲ್ಲಿ ಹೋಗ್ತಾವ, ವಾತಾವರಣಕ್ಕೆ ಸೇರ್ತಾವ. ವಾತಾವರಣದೊಳಗಲ್ಲಿ ಮೋಡಗಳಿರಲಿ, ಗಾಳಿ ಇರಲಿ, ಚಂಡಮಾರುತ ಇರಲಿ, ಏನೇ ಇರಲಿ, ಅದಕ್ಕೆ ಡಿಕ್ಕಿ ಹೊಡೆದು ಮತ್ತೆ ವಾಪಸ್ಸಾಗಿ ಆ ರಾಡಾರ್ಗೆ ಬರ್ತಾವ. ಅವಾಗ ಏನಾಗ್ತದಪ್ಪ ಅಂತಂದ್ರ, ಈ ಮೈಕ್ರೋವೇವ್ ಅಲೆಗಳ ಒಂದು ಚಲನೆಯ ಮಾಹಿತಿ ರಾಡಾರ್ಗಳಿಗೆ ಗೊತ್ತಾಗ್ತದೆ. ಅದು ಯಾವ ರೀತಿ ಚಲಿಸ್ತದ, ಎಷ್ಟು ಸಮಯ ತಗೋತದ, ಇದ್ರ ಮೇಲೆ ಲೆಕ್ಕ ಹಾಕಿ ಈ ಚಂಡಮಾರುತ ಇನ್ನು ಎಷ್ಟು ಸಮಯದೊಳಗೆ ನಮ್ಮ ಪ್ರದೇಶಕ್ಕೆ ಬರಬಹುದು, ಅಥವಾ ನಮ್ಮ ಪ್ರದೇಶಕ್ಕೆ ಮಳೆ ಇನ್ನು ಯಾವಾಗ ಯಾವ ಟೈಮಿಗೆ ಬಂದು ಸುರಿಬಹುದು, ಎಲ್ಲೆಲ್ಲಿ ಸುರಿಬಹುದು, ಈ ಎಲ್ಲ ಮಾಹಿತಿಗಳು ಈ ಒಂದು ರಾಡಾರ್ಗಳಿಂದ ಕಲೆಕ್ಟ್ ಮಾಡಿಕೊಂಡು ವಿಜ್ಞಾನಿಗಳು ನಮಗೆ ಹೇಳೋದಕ್ಕೆ ಸಶಕ್ತರಾಗ್ತಾರೆ. ಇದು ಡಾಪ್ಲರ್ ರಾಡಾರ್ಗಳ ಒಂದು ಕೆಲಸ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನಾನು ಇನ್ನೊಂದು ಸರಳವಾದಂತಹ ಉದಾಹರಣೆಯನ್ನ ಕೊಡ್ತೀನಿ. ತಾವು ಬಾವಲಿಗಳನ್ನು ನೋಡಿರಿ, ಬಾವಲಿಗಳು ಹಾರಾಡ್ತಾ ಇರ್ತವೆ, ಹೌದಾ? ಎಷ್ಟೇ ಬಾವಲಿಗಳು ಗುಂಪಾಗಿ ಹಾರಾಡ್ತಾ ಇದ್ರು ಸಹಿತ ಅವು ಒಂದಕ್ಕೊಂದು ಡಿಕ್ಕಿ ಹೊಡೆಯುದಿಲ್ಲ. ಇನ್ನೊಂದು ವಿಶೇಷ ತಿಳ್ಕೊಳ್ರಿ, ಬಾವಲಿಗಳಿಗೆ ಕಣ್ಣಿರುವುದಿಲ್ಲ. ಕಣ್ಣಿದ್ದವರೇ ಎಷ್ಟೋ ಜನ ಡಿಕ್ಕಿ ಹೊಡಿತೀವಿ ನಾವು, ಹೌದಾ? ಆದ್ರೆ ಬಾವಲಿಗಳು ತಪ್ಪಿ ಸಹಿತ ಕೂಡ ಡಿಕ್ಕಿ ಹೊಡೆಯುದಿಲ್ಲ, ಕಣ್ಣು ಇಲ್ಲದೇ ಇದ್ರೂ ಕೂಡ. ಅವು ಯಾವ ರೀತಿ ಕೆಲಸ ಮಾಡ್ತಾವ? ಅವು ಕೂಡ ಈ ಡಾಪ್ಲರ್ ರಾಡಾರ್ದೊಳಗೆ ಏನು ಅಲೆಗಳ ಮೇಲೆ ಏನು ಕೆಲಸ ಆಗ್ತಾ ಇದೆ, ಮೈಕ್ರೋವೇವ್ಗಳ ಮೇಲೆ ಏನು ಕೆಲಸ ನಡೀತಾ ಇದೆ, ಅದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಬಾವಲಿಗಳು ಮಾಡಿಕೊಂಡಿರ್ತವೆ. ಅವು ಧ್ವನಿ ತರಂಗಗಳನ್ನ ಸುತ್ತಲೂ ಹರಡ್ತಾ ಇರ್ತವೆ. ಆ ಧ್ವನಿ ತರಂಗಗಳು ಮತ್ತೆ ಅಲ್ಲಿ ಬಡದು ಮುಂದೆ ಏನು ಕಲ್ಲಿಗೆ ಬಡಿತಾವೋ, ಗ್ವಾಡಿಗೆ ಬಡಿತಾವೋ, ಗಿಡಕ್ಕೆ ಬಡಿತಾವೋ, ಎಲ್ಲೋ ಒಂದು ಕಡೆ ಬಡದು ಮತ್ತು ವಾಪಸ್ ಬಾವಲಿಗಳಿಗೆ ಮುಟ್ತದೆ. ಆವಾಗ ಬಾವಲಿಗಳು ಗ್ರಹಿಸ್ತಾವ, ಓ, ಮುಂದೆ ಇಷ್ಟು ದೂರದೊಳಗೆ ಒಂದು ವಸ್ತು ಅದ, ಅದಕ್ಕೆ ನಾನು ಡಿಕ್ಕಿ ಹೊಡಿಬಾರದು ಅನ್ನುವಂತಹ ಒಂದು ವಿಚಾರವನ್ನ ಅದು ಗಟ್ಟಿ ಮಾಡಿಕೊಳ್ತದೆ. ಹಿಂಗಾಗಿ ಅವು ಯಾವಾಗ್ಲೂ ಡಿಕ್ಕಿ ಹೊಡೆಯಂಗಿಲ್ಲ, ಅಗ್ದಿ ಸರಳವಾಗಿ ಹಾರಾಡ್ತಾ ಇರ್ತಾವ. ಇದೇ ಒಂದು ವ್ಯವಸ್ಥೆ ಈ ಡೋಪ್ಲರ್ ರಾಡಾರ್ದೊಳಗೆ ಇರ್ತದೆ. ಈಗೇನು ಹೇಳದ್ ನಾನು, ಆ ರಾಡಾರ್ದಿಂದ ಏನು ಮೈಕ್ರೋವೇವ್ಗಳು ಹೊರಟು ಮೋಡಗಳಿಗೆ ತಲುಪ್ತಾವ ಅಥವಾ ಚಂಡಮಾರುತದ ಒಂದು ಗಾಳಿಗೆ ತಲುಪ್ತಾವ, ಅದು ಮತ್ತೆ ವಾಪಸ್ ಆ ರಾಡಾರ್ಗೆ ಬಂದು ಬಡಿಯುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಇದರಿಂದಾಗಿ ನಮಗ ಆ ಚಂಡಮಾರುತ ಎಲ್ಲೈತಿ, ಬಂಗಾಳ ಕೊಲ್ಲಿ ಒಳಗದು ಅಥವಾ ಅರಬಿ ಸಮುದ್ರದೊಳಗದು, ಏನ್ ಹಿಂದೂ ಮಹಾಸಾಗರದೊಳಗದು, ಎಲ್ಲದೋ ಅನ್ನುವಂಥದ್ದು ಗೊತ್ತಾಗ್ತದೆ. ಮತ್ತ ಎಷ್ಟು ದೂರದೊಳಗದ ಅದು ಕೂಡ ಗೊತ್ತಾಗ್ತದೆ, ಯಾವಾಗ ಬರ್ತದ ಅದು ಕೂಡ ಗೊತ್ತಾಗ್ತದೆ. ಇದೆಲ್ಲ ಲೆಕ್ಕಾಚಾರ ಆಮೇಲೆ ವಿಜ್ಞಾನಿಗಳು ಹಾಕಿ ನಮಗೆ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದನ್ನ ಕೇಳಿದ್ಕೊಳ್ಳೆ ತಮಗೆ ಬಹಳ ಆಶ್ಚರ್ಯ ಆಗಬಹುದಲ್ಲ, ಎಷ್ಟೆಲ್ಲಾ ವ್ಯವಸ್ಥೆ ಆಗಿದೆ, ಎಷ್ಟೆಲ್ಲಾ ನಾವು ಮುಂದುವರೆದಿವಿ ವಿಜ್ಞಾನದೊಳಗ ಅಂತೇಳಿ. ಅದೇ ರೀತಿಯಾಗಿ ಈಗೇನು ಭಾರತೀಯ ಹವಾಮಾನ ಇಲಾಖೆಯವರು ನಮಗೆ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರಲ್ಲ, ಅಮೆರಿಕದೊಳಗೂ ಕೂಡ ಸಂಸ್ಥೆ ಇದೆ, ಅಲ್ಲಿಯೂ ಕೂಡ ಕೊಡ್ತಾ ಇದ್ದಾರೆ, ಯುರೋಪ್ದೊಳಗೆ ಸಂಸ್ಥೆಗಳಿವೆ ಅವು ಕೊಡ್ತಾ ಇದ್ದಾರೆ, ಸರ್ಕಾರಿ ಸಂಸ್ಥೆಗಳಲ್ಲದೆ ಖಾಸಗಿ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಆದ್ರೆ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ ನಾವು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಕಡಿಮೆ ಇಲ್ಲ ಈ ತಂತ್ರಜ್ಞಾನದೊಳಗೆ. ಎಷ್ಟೋ ಸಲ ನಾವು ಬೇರೆಯವರಿಗೆ ನಮ್ಮ ತಂತ್ರಜ್ಞಾನವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡುವಂತಹ ಒಂದು ಸ್ಥಾನದೊಳಗೆ ಇದ್ದೀವಿ ಅನ್ನೋದು ನಮ್ಮ ಹೆಗ್ಗಳಿಕೆ ಅಂತೇಳಿ ಅನಿಸ್ತದೆ. ಅದ್ಮೇರೆ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರಾಗಿರುವಂತಹ ಮೃತ್ಯುಂಜಯ ಮಹಾಪಾತ್ರ ಅವರು ಕೂಡ ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಅವರು ಹೇಳುವ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಈ ನೈಸರ್ಗಿಕ ವಿದ್ಯಮಾನಗಳೇನದವ, ಭಾರಿ ಮಳೆ ಇರಬಹುದು, ಗುಡುಗು ಮಿಂಚಿನ ಮಳೆ ಇರಬಹುದು, ಸಿಡಿಲುಗಳಿರಬಹುದು, ಮಂಜು ಬೀಳ್ತಾ ಇರುವಂತಹ ಸನ್ನಿವೇಶಗಳಿರಬಹುದು, ತೀವ್ರವಾದಂತಹ ಬಿಸಿಗಾಳಿಯ ಅಲೆಗಳು, ತೀವ್ರವಾದಂತಹ ಶೀತಗಾಳಿಯ ಅಲೆಗಳು, ತೀವ್ರವಾದಂತಹ ಹವಾಮಾನದ ಚಟುವಟಿಕೆಗಳೇನದವ, ಸನ್ನಿವೇಶಗಳೇನದವ, ಇವುಗಳಿಗೆ ನಾವು ಮುನ್ಸೂಚನೆ ಕೊಡುವಂತಹ ನಿಟ್ಟಿನೊಳಗೆ ಕಳೆದ 5 ವರ್ಷಗಳಲ್ಲಿ ಶೇಕಡ 40-50% ಸುಧಾರಣೆ ಆಗಿದೆ ತಂತ್ರಜ್ಞಾನದೊಳಗ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ದೊಡ್ಡ ಅಪಾರವಾದಂತಹ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಈಗೇನು ನಮ್ಮಲ್ಲಿ ಈ ವ್ಯವಸ್ಥೆ ಇದೆ ಅಂದ್ರೆ ಜಿಲ್ಲಾ ಕೃಷಿ ಹವಾಮಾನ ಘಟಕಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂಥ ಕೃಷಿ ಹವಾಮಾನ ಘಟಕಗಳಿಂದ ನಮಗೆ ಮಳೆಯ ಮಾಹಿತಿ ಸಿಗ್ತದೆ, ಅದರ ಜೊತೆಗೆ ಬೆಳೆಗಳ ಮಾಹಿತಿ ಕೂಡ ಸಿಗ್ತದೆ. ಇಂಥ ಜಿಲ್ಲಾ ಕೃಷಿ ಹವಾಮಾನ ಘಟಕಗಳು ಇಲ್ಲಿ ತನಕ ಸುಮಾರು ನಮ್ಮ ದೇಶದೊಳಗೆ 3,100 ಇದ್ದು 2025 ಇನ್ನೂ 660 ಜಿಲ್ಲಾ ಕೃಷಿ ಹವಾಮಾನ ಘಟಕಗಳನ್ನು ಸ್ಥಾಪನೆ ಮಾಡಲಾಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಒಟ್ಟು ಸಂಖ್ಯೆ ಏನಾಗ್ತದೆ, 2025 7,000 ಬ್ಲಾಕ್ಗಳನ್ನು ಕವರ್ ಮಾಡುವಂತಹ ಒಂದು ವ್ಯವಸ್ಥೆ ಈ ಘಟಕಗಳಿಂದ ಆಗ್ತದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಬಹಳ ಅದ್ಭುತವಾದಂತಹ ಒಂದು ಮಾಹಿತಿ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ಬ್ಲಾಕಿಗೂ ಸಹಿತ ನಾವು ಮಾಹಿತಿ ಕಲೆ ಹಾಕುವಂತಹದ್ದು, ಮುನ್ಸೂಚನೆ ನೀಡುವಂತಹ ಒಂದು ಕೆಲಸ ಬಹುತೇಕ ಎಲ್ಲಾ ಬ್ಲಾಕ್ಗಳಿಗೂ ಆಗ್ತದೆ ನಮ್ಮ ದೇಶದೊಳಗೆ ಅನ್ನುವಂತಹ ವಿಚಾರ ನಾವಿಲ್ಲಿ ಗಮನಿಸಬೇಕು. ಕೆಲವೊಂದು ಕಡೆ ಇಲ್ಲಿ ತನಕ ಆ ವ್ಯವಸ್ಥೆ ಇತ್ತು, ಕೆಲವೊಂದು ಕಡೆ ಇರಲಿಲ್ಲ. ಹಿಂಗ ಇಂಥ ಒಂದು ಸಂದರ್ಭದೊಳಗೆ ನಾವು ದಾಪುಗಾಲಿಟ್ಟು ಈ ವಿಷಯದೊಳಗೆ ಮುಂದುವರಿತಾ ಇರೋದು ನಮಗ ನಿಮಗೆಲ್ಲ ಬಹಳ ಹೆಮ್ಮೆ ಕೊಡುವಂತಹ ವಿಚಾರ ಅಂತೇಳಿ ಮತ್ತೊಮ್ಮೆ ಹೇಳ್ತಾ, ಈಗ ನೋಡ್ರಿ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇರ್ತಾವ ನಮ್ಮಲ್ಲಿ. ಹೆಂಗ ಆಲಿ ಕಲ್ಲಿನ ಮಳೆ ಕಳೆದ ವಾರ ಆಯ್ತು, ಅದೇ ರೀತಿಯಾಗಿ ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇಂತಹ ಘಟನೆಗಳು ನಡೀತಾ ಇರ್ತಾವ ಅಂತೇಳಿ ನಾನು ತಮಗ ಹೇಳಿನಿ. ತಾವು ಕೂಡ ಮಾಧ್ಯಮಗಳ ಮೂಲಕ ಕಂಡುಕೊಂಡಿರಬಹುದು. ಅಮೆರಿಕದೊಳಗ ಮಿಸಿಸಿಪ್ಪಿ ಒಳಗ ಮೊನ್ನೆ ಕಳೆದ ವಾರ ಚಂಡಮಾರುತ ಬೀಸಿ ಅದರಿಂದ ಅಪಾರ ಸಾವು ನೋವುಗಳು ಸಂಭವಿಸ್ಯಾವ ಅನ್ನುವಂತಹ ಮಾತನ್ನ ಅಲ್ಲಿಯ ಸರ್ಕಾರಗಳು ಹೇಳ್ತಾ ಇದ್ದಾವೆ. ಈ ಚಂಡಮಾರುತದಿಂದ ಸುಮಾರು 160 ಕಿಲೋಮೀಟರ್ ಪ್ರದೇಶದೊಳಗೆ ಭಾರಿ ಹಾನಿ ಸಂಭವಿಸಿದೆ ಅಂತೇಳಿ ವಿಪತ್ತು ನಿರ್ವಹಣಾ ಸಂಸ್ಥೆಗಳು ತಿಳಿಸ್ತಾ ಇದ್ದಾವೆ. ಶೋಧ ಮತ್ತು ರಕ್ಷಣಾ ಕಾರ್ಯ ನಡೀಲೇಬೇಕು ಮತ್ತು ಅವು ನಡೀತಾ ಇದ್ದಾವೆ. ಪಶ್ಚಿಮ ಮಿಸಿಸಿಪಿಯ ಸಿಲ್ವರ್ ಸಿಟಿ ಒಳಗೆ ಚಂಡಮಾರುತ ರೌದ್ರಾವತಾರ ತಾಳಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಒಂದು ಭೀತಿ ಕೂಡ ಅವರು ವ್ಯಕ್ತ ಮಾಡ್ತಾ ಇದ್ದಾರೆ. ಬಿರುಗಾಳಿಯ ಪ್ರಕೋಪ ತೀವ್ರವಾಗಿದ್ದಂತಹ ರೂಲಿಂಗ್ ಫೋರ್ಕ್ ನಗರದೊಳಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕನಿಷ್ಠ 24 ಇಂಥ ಸುಂಟರಗಾಳಿಗಳು ಹರಿಕೇನ್ಸ್ ಬೀಸಬಹುದು ಅನ್ನುವಂತಹ ಸೂಚನೆಯನ್ನ ಅಲ್ಲಿಯ ಇಲಾಖೆಗಳು ಕೊಡ್ತಾ ಇದ್ದಾವೆ, ಸಂಸ್ಥೆಗಳು ಕೊಡ್ತಾ ಇದ್ದಾವೆ. ಅಮೆರಿಕಕ್ಕೆ ಈ ಸುಂಟರಗಾಳಿಗಳಿಂದ ಬಹಳಷ್ಟು ತೊಂದರೆ ಆಗ್ತದೆ. ನಾವು ಪ್ರತಿ ವರ್ಷ ಕೂಡ ನೋಡ್ತಾ ಇದ್ದೀವಿ, ಅಲ್ಲಿ ಸುಂಟರಗಾಳಿಗಳು ಬಹಳ ದೊಡ್ಡ ದುರಂತವನ್ನ ತಂದು ಒಡ್ಡುತ್ತವೆ. ಅದಕ್ಕೆ ಆದಂತಹ ಒಂದು ಕಾರಣ ಇದೆ, ಯಾಕೆ ಅಮೆರಿಕದೊಳಗೆ ಸುಂಟರಗಾಳಿಗಳು ಬೀಸ್ತವ ಅನ್ನೋದ್ರ ಬಗ್ಗೆ, ಈ ಬಗ್ಗೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ತಮಗೆ ವಿಶದವಾಗಿ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 2-3 ವರ್ಷಗಳ ಹಿಂದೆ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಆದರೂ ಕೂಡ ಮತ್ತೆ ಅದನ್ನ ನೆನಪು ಮಾಡಿಕೊಡೋದ್ರೊಳಗೆ ಮತ್ತೆ ಹೊಸ ವಿಷಯಗಳನ್ನು ತಿಳಿಸೋದ್ರೊಳಗೆ ಒಂದು ಖುಷಿ ಇರ್ತದೆ. ಯಾಕೆ ಚಂಡಮಾರುತಗಳು ಅಮೆರಿಕಕ್ಕೆ ಕಾಡ್ತಾವ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ದು ಸಾಕಷ್ಟು ಇದೆ. ಮತ್ತೆ ಅದನ್ನ ಒಂದು ಗುರುತು ಹಿಡಿಯುವಲ್ಲಿ, ಅದನ್ನು ಮಾನಿಟರ್ ಮಾಡುವಲ್ಲಿ, ಅದರ ಮೇಲೆ ನಿಗಾವಹಿಸುವಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗ್ತದೆ. ಆತ್ಮೀಯರೇ, ಧನ ರಕ್ಷಿಪನ ಧನ ರಕ್ಷಿಸುವುದು ಅಂತೇಳಿ ಹೇಳ್ತಾರೆ, ಅದೇ ರೀತಿ ಜಲವನ್ನ ರಕ್ಷಿಸುವವನ್ನ ಜಲ ರಕ್ಷಿಸ್ತದೆ ಅನ್ನುವಂತಹ ಮಾತು. ನಾವು ಎಲ್ಲರೂ ಮುಂಜಾನೆಯಿಂದ ರಾತ್ರಿ, ರಾತ್ರಿಯಿಂದ ಬೆಳಿಗ್ಗೆ ಎಲ್ಲಾ ಸಮಯದೊಳಗೂ ಇದನ್ನ ನಾವು ನೆನಪು ಮಾಡಿಕೊಳ್ತಾ ಇರಬೇಕು ಮತ್ತು ಜಲ ಸಂರಕ್ಷಣೆ ಕಡೆಗೆ ವಿಶೇಷವಾದಂತಹ ಗಮನವನ್ನ ನಾವು ಕೊಡಬೇಕು. ಬಹಳ ಭಯಾನಕವಾದಂತಹ ಚಿತ್ರಗಳು ಮುಂದಿನ ದಿನಗಳಲ್ಲಿ ನೀರಿನ ಕುರಿತಾಗಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ವಿಶ್ವಸಂಸ್ಥೆ ಎಚ್ಚರಿಕೆ ಕೊಡ್ತಾ ಇದೆ, ನಮ್ಮ ಸರ್ಕಾರಗಳು ನಮಗೆ ತಿಳಿಸಿ ಹೇಳ್ತಾ ಇದ್ದಾವೆ. ಜಲ ಸಂರಕ್ಷಣೆಯನ್ನ ನಾವು ಮಾಡಬೇಕು, ಮಳೆ ನೀರನ್ನ ಸಂರಕ್ಷಣೆ ಮಾಡಬೇಕು, ಸಾಧ್ಯ ಆದಷ್ಟು ಸೂಕ್ತವಾಗಿ ನಾವು ನೀರನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು, ನೀರನ್ನ ವೇಸ್ಟ್ ಮಾಡಬಾರದು. ಈ ಎಲ್ಲ ಪಾಠಗಳನ್ನು ನಮಗೆ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಅದರ ಪ್ರಕಾರನೇ ನಾವು ಕೂಡ ಕಾಳಜಿ ವಹಿಸಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಮಾಡಬೇಕಾಗಿದೆ. ವಿಶ್ವಸಂಸ್ಥೆಯ ವಿಶ್ವ ಜಲ ಅಭಿವೃದ್ಧಿ ವರದಿ ಒಂದು ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದೆ. ಏನಂತಂದ್ರೆ 2050 ವೇಳೆಗೆ ಭಾರತದೊಳಗೆ ನೀರಿನ ಕ್ಷಾಮ, ಜಲಕ್ಷಾಮ ಬಹಳಷ್ಟು ದೊಡ್ಡ ಪ್ರಮಾಣದೊಳಗೆ ಕಾಣಬಹುದು ಅನ್ನುವಂಥದ್ದು. ಜಾಗತಿಕ ನಗರದ ಜನಸಂಖ್ಯೆ 2050 ವೇಳೆಗೆ ಭಾರೀ ಏರಿಕೆಯಾಗುವಂತಹ ಒಂದು ಸಾಧ್ಯತೆ ಇದ್ದು, ಈ ಸಮಸ್ಯೆ ಭಾರತಕ್ಕೆ ಅತ್ಯಂತ ತೀವ್ರವಾಗಿ ಬಾಧಿಸಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ವಿಶ್ವಸಂಸ್ಥೆ ತಿಳಿಸ್ತಾ ಇದೆ. ಗಮನಿಸಬೇಕು, ನೀರಿನ ಕೊರತೆಯನ್ನ ಎದುರಿಸ್ತಾ ಇರುವಂತಹ ಶೇಕಡಾ ಸುಮಾರು 80% ಜನರು ಏಷ್ಯಾ ಖಂಡದೊಳಗೆ ವಾಸಿಸ್ತಾ ಇದ್ದಾರೆ. ಈಶಾನ್ಯ ಚೈನಾ, ಭಾರತ ಮತ್ತು ಇತರ ದೇಶಗಳಲ್ಲಿ ಜಲಕ್ಷಾಮ ಹೆಚ್ಚಾಗಿದೆ ಅನ್ನುವಂತಹ ವಿಚಾರವನ್ನ ವರದಿ ಹೇಳ್ತಾ ಇದೆ. ನೀರಿನ ಅಭಾವ ಎದುರಿಸ್ತಾ ಇರುವಂತಹ ಜಾಗತಿಕ ನಗರಗಳಲ್ಲಿನ ಜನಸಂಖ್ಯೆ 2016 933 ಮಿಲಿಯನ್ ಅಷ್ಟಿತ್ತು. ಇದು ಜಾಗತಿಕ ನಗರ ಜನಸಂಖ್ಯೆಯ 1/3 ಭಾಗ ಅಂತ ಹೇಳಿ ಹೇಳಬಹುದು. ಆದ್ರೆ 2050 ಏನಾಗ್ತದೆ ಅಂತಂದ್ರೆ 2.5 ಬಿಲಿಯನ್ ಅಂತಂದ್ರೆ 240 ಕೋಟಿಯಷ್ಟು ಜನಸಂಖ್ಯೆ ನಗರಗಳಲ್ಲಿ ವಾಸಿಸ್ತದೆ ಅನ್ನುವಂತಹ ಮಾತು 2050 ತನಕ ಅಂತ ಒಂದು ಅಂದಾಜಿದೆ. ಇದು ಜಾಗತಿಕ ನಗರ ಜನಸಂಖ್ಯೆಯ ಸುಮಾರು 1/4 ಆಗಲಿದೆ ಅನ್ನುವಂತಹ ವಿಚಾರವನ್ನು ಕೂಡ ತಾವು ಗಮನಿಸಬೇಕು. ಇದೊಂದು ಅಂದಾಜು ಅಂದ್ರೂ ಕೂಡ ಹೆಚ್ಚು ಕಡಿಮೆ ಸಮೀಪ ಆ ಒಂದು ಸಂಖ್ಯೆಯನ್ನ ನಾವು ಮುಟ್ತೀವಿ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಂಥ ಒಂದು ಜಲಕ್ಷಾಮವನ್ನ ವಿಶೇಷವಾಗಿ ನಗರಗಳಲ್ಲಿ ಏನು ಬರಬಹುದು ಇಂಥ ಒಂದು ಜಲಕ್ಷಾಮ, ಅದಕ್ಕೆ ನಾವು ಈಗಿನಿಂದಲೇ ತಯಾರಿ ಮಾಡ್ಕೋಬೇಕು ಅನ್ನುವಂತಹ ಮಾತನ್ನ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಜಾಗತಿಕ ನೀರಿನ ಬಿಕ್ಕಟ್ಟಿನ ಸಮಸ್ಯೆಯಿಂದ ಹೊರಬರುವುದಕ್ಕೆ ಬಲವಾದಂತಹ ಒಂದು ಅಂತಾರಾಷ್ಟೀಯ ಕಾರ್ಯವಿಧಾನ ಸ್ಥಾಪಿಸುವಂತಹ ಒಂದು ತುರ್ತು ಅಗತ್ಯದ ಅಂತೇಳಿ ಯುನೆಸ್ಕೋದ ಮಹಾನಿರ್ದೇಶಕರು ಹೇಳ್ತಾ ಇದ್ದಾರೆ. ನೀರು ನಮ್ಮ ಭವಿಷ್ಯದ, ಅದನ್ನು ಸಮನಾಗಿ ಹಂಚಿಕೊಳ್ಳುವುದಕ್ಕೆ ಮತ್ತು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುವುದು ಅಗತ್ಯದ. ಜಾಗತಿಕವಾಗಿ 200 ಶತಕೋಟಿ ಜನರಿಗೆ ಸುರಕ್ಷಿತ ಕುಡಿಯುವ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಶೋಚನೀಯವಾದಂತಹ ಒಂದು ಸಂಗತಿ ಅಂತ ಹೇಳ್ಬೋದು. 150 ಶತಕೋಟಿ ಜನರಿಗೆ ಸುರಕ್ಷಿತವಾದಂತಹ ಒಂದು ನೈರ್ಮಲ್ಯ ಪ್ರವೇಶ ಲಭ್ಯ ಇಲ್ಲ ಅನ್ನುವಂತಹ ಮಾತನ್ನ ವರದಿಯೊಳಗೆ ನಾವು ಗಮನಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಲೆವೆಲ್ದೊಳಗೆ ಈಗಾಗಲೇ ವಿಶ್ವ ಜಲ ದಿನದ ಸಂದರ್ಭದೊಳಗೆ ನಾವು ನೋಡಿದೀವಿ ಈ ಸಲದ ಧ್ಯೇಯ ಏನದ ಅಂತೇಳಿ. ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಿ ಪ್ರತಿಯೊಬ್ಬರು ನೀರು ಉಳಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿದೆ, ಅಥವಾ ನೀರು ನಮಗೆ ಸಿಗುವಂತಹ ಸಂದರ್ಭದೊಳಗೆ ಅದನ್ನ ಹಿಡಿದು ಸಂಗ್ರಹ ಮಾಡುವಂತಹ ಕಾರ್ಯದ ಕಡೆ ನಾವು ಬಹಳ ಬಹಳ ಬಹಳ ಲಕ್ಷ ವಹಿಸಬೇಕು. ಆತ್ಮೀಯರೇ, ತಾವು ಅನೇಕ ದಿನಾಚರಣೆಗಳನ್ನ ಕೇಳಿರಿ, ಸಾಕಷ್ಟು ದಿನಾಚರಣೆಗಳ ಬಗ್ಗೆ ನಾವು ಈ ಕಾರ್ಯಕ್ರಮದೊಳಗೆ ತಮಗೆ ಹೇಳ್ತಾ ಇದ್ದೀವಿ. ಈ ವಾರ ಒಂದು ವಿಶೇಷವಾದಂತಹ ದಿನ ಇದೆ, April 4 ಬಹುಶಃ ತಮ್ಮಲ್ಲಿ ಕೆಲವರಿಗೆ ಆದರೂ ಗೊತ್ತಿರಬಹುದು ಅಂತೇಳಿ ಅನ್ಕೋತೀವಿ. ಆದರೂ ಕೂಡ ಈ ಮಾತನ್ನ ತಾವು ಕೇಳಿದ್ರೆ ಬಹಳಷ್ಟು ತಮಗೆ ಆಶ್ಚರ್ಯ ಆಗಬಹುದು. ಅಂತಾರಾಷ್ಟೀಯ ಗಜ್ಜರಿ ದಿನವನ್ನ April 4 ಆಚರಣೆ ಮಾಡ್ತಾ ಇರುವುದು ಬಹಳ ವಿಶೇಷವಾದಂತಹದ್ದು. ಏನ್ರಿ ಗಜ್ಜರಿ ದಿನ, ಅಲ್ಲಿ ಏನ್ ಮಾಡ್ಬೇಕು ಅವತ್ತಿನ ದಿವಸ ನಾವೇನ್ ಮಾಡಬೇಕಾಗಿದೆ? ಗಜ್ಜರಿಯನ್ನ ತಿನ್ಬೇಕಾ, ಅಥವಾ ಗಜ್ಜರಿಯನ್ನ ಬಳಸೋದ್ರ ಕಡೆ ಲಕ್ಷ್ಯ ಕೊಡಬೇಕಾ, ಅಥವಾ ಗಜ್ಜರಿಯಿಂದ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬೇಕಾ, ಏನಿದು ಗಜ್ಜರಿ ದಿನಾಚರಣೆ ಅನ್ನುವಂತಹ ಮಾತು ನೀವು ಕೇಳಬಹುದು. ಹೌದು ಮಿತ್ರರೇ, ಏನದ ಅಂತಂದ್ರೆ ಈ ದಿನಾಚರಣೆ ಮಾಡುವಂತಹ ಒಂದು ಸಂದರ್ಭದೊಳಗೆ ಆಯಾ ಪದಾರ್ಥ ಇರಬಹುದು, ಅಥವಾ ಆಯಾ ದಿನ ಇರಬಹುದು, ಅಥವಾ ಆ ದಿವಸ ನಾವು ಆಚರಣೆ ಮಾಡುವಂತಹ ವ್ಯಕ್ತಿ ಇರಬಹುದು, ವಿಶೇಷತೆ ಏನಿದೆ ಅನ್ನೋದ್ರ ಮೇಲೆ ಅದನ್ನ ನಾವು ಯಾವ ರೀತಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕು ಸಮರ್ಥವಾಗಿ. ಈಗ ಇವತ್ತಿನ ದಿನ ಕ್ಯಾರೆಟ್ ಅಂದ್ರೆ ಗಜ್ಜರಿಯ ದಿನಾಚರಣೆ ಇದೆ. ಗಜ್ಜರಿ ಸಾಕಷ್ಟು ಅದಕ್ಕೆ ಔಷಧೀಯ ಉಪಯೋಗಗಳದಾವ. ಒಳ್ಳೆಯ ಆಹಾರದು ಬೀಟಾ ಕೆರೋಟಿನ್ ಅದರೊಳಗಿರುತ್ತದ, ಕಣ್ಣಿಗೆ ಬಹಳ ಒಳ್ಳೆಯ ಔಷಧಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಅದಕ್ಕೆ ಕಣ್ಣಿನ ಸಮಸ್ಯೆಯಿಂದ ಬಳುವಂತವರು ಗಜ್ಜರಿಯನ್ನ ಸಾಕಷ್ಟು ಪ್ರಮಾಣದೊಳಗೆ ಉಪಯೋಗ ಮಾಡಿದ್ರೆ ಆ ಎ ಅನ್ನಾಂಗದಿಂದ ಅವರ ದೃಷ್ಟಿದೋಷವನ್ನ ನಿವಾರಣೆ ಮಾಡಬಹುದು, ಮತ್ತು ಇನ್ನೂ ಸಾಕಷ್ಟು ವೈದ್ಯಕೀಯ ಉಪಯೋಗಗಳು ಗಜ್ಜರಿಯಿಂದ ಆಗ್ತಾ ಇದ್ದಾವೆ. ತೂಕ ಹೆಚ್ಚಾಗುವಂತದ್ದು ಇವತ್ತಿನ ದಿವಸ ಒಂದು ದೊಡ್ಡ ಸಮಸ್ಯೆ, ಬೊಜ್ಜಿನ ಸಮಸ್ಯೆ ಬಹಳ ದೊಡ್ಡದು ಇವತ್ತಿನ ಸಂದರ್ಭದೊಳಗೆ. ಅದಕ್ಕೆ ತೂಕ ಇಳಿಸಬೇಕು ಅನ್ನುವಂಥವ್ರು ಗಜ್ಜರಿಯನ್ನ ಹೆಚ್ಚು ಸೇವನೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಒಳ್ಳೆ ಚರ್ಮ, ಕಾಂತಿಯುತವಾದಂತಹ ಚರ್ಮ ಬೇಕು ಅಂತಂದ್ರೆ ಗಜ್ಜರಿಯ ಉಪಯೋಗವನ್ನ ನಾವು ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗಜ್ಜರಿ ಒಳಗೆ ಸಾಕಷ್ಟು ಪೋಷಕ ಪದಾರ್ಥಗಳದಾವ. ವಿಟಾಮಿನ್ ಎ, ವಿಟಾಮಿನ್ ಕೆ, ವಿಟಾಮಿನ್ ಸಿ, ವಿಟಾಮಿನ್ B6 ಇವೆಲ್ಲ ಸಾಕಷ್ಟು ಪ್ರಮಾಣದೊಳಗದಾವ. ಮತ್ತೆ ಅನೇಕರು ತಾವು ಗಜ್ಜರಿಯನ್ನ ಬೆಳೀತಾ ಇರಬಹುದು, ಬೆಳೆದ್ರೂ ಕೂಡ ಇದರೊಳಗೆ ಏನಿರ್ತದ ಅನ್ನುವಂತಹ ವಿಚಾರ ನಮಗೆ ಗೊತ್ತಿರುವುದಿಲ್ಲ. ಈ ವಿಷಯಗಳನ್ನ ನಾವು ತಿಳ್ಕೋಬೇಕು. ಗಜ್ಜರಿ ಅಂತಂದ ಕೂಡಲೇ ಇನ್ನೂ ಅನೇಕ ವಿಷಯಗಳು ನೆನಪಾಗ್ತಾ ಇದ್ದಾವೆ. ಏನಪ್ಪಾ ಅಂತಂದ್ರೆ ಹಿಂದಿ ಹಳೆಯ ಚಿತ್ರಗಳನ್ನ ತಾವು ನೋಡ್ರಿ, ಅಥವಾ ತಮಗೂ ಕೂಡ ಅನುಭವ ಇರುವ ಸಾಕಷ್ಟು ಮಂದಿ ನೋಡದಂತವರು ಅಲ್ಲಿ ಒಂದು ವಿಶೇಷವಾದಂತಹ ತಿಂಡಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದರೊಳಗೆ ಏನಪ್ಪಾ ಅಂತಂದ್ರೆ ಮನೆಗೆ ಬಂದ ಕೂಡಲೇ ಅತಿಥಿಗಳು ಆಜ್ಮೈ ಗಾಜರ್ ಕಾ ಹಲ್ವಾ ಕರುಂಗಿ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಗಾಜರ್ ಕಾ ಹಲ್ವಾ ಅನ್ನುವಂಥದ್ದು ಏನದ ಬಹಳ ಪ್ರಸಿದ್ಧವಾದಂತಹ ಒಂದು ತಿನಿಸು, ಅದು ತಮಗೂ ಗೊತ್ತಿರಬಹುದು. ಹಿಂದಿ ಚಿತ್ರಗಳಲ್ಲಿ ನಾವು ಇದನ್ನು ನೋಡಿವಿ ಸಾಕಷ್ಟು ಸಂದರ್ಭದೊಳಗೆ, ಹಳೆ ಚಿತ್ರಗಳು ವಿಶೇಷವಾಗಿ. ಗಾಜರ್ ಕಾ ಹಲ್ವಾ, ಗಾಜರ್ದಿಂದ ಮತ್ತೆ ಬೇರೆ ಬೇರೆ ಪದಾರ್ಥಗಳನ್ನ ಮಾಡಬಹುದು. ಸಾಲಡ್ ನಲ್ಲಿ ಕೂಡ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಮದುವೆ ಸಮಾರಂಭಗಳಲ್ಲಿ ಈ ಗಜ್ಜರಿ ಇದ್ದೇ ಇರುತ್ತದ. ಮತ್ತೆ ಆಹಾರ ತಜ್ಞರು ಇನ್ನೂ ಅನೇಕ ಹೊಸ ಹೊಸ ತಿನಿಸುಗಳನ್ನ ಇದರಿಂದ ಮಾಡೋದ್ರ ಕಡೆ ಇವತ್ತಿಗೂ ಕೂಡ ಗಮನ ಕೊಡ್ತಾ ಇದ್ದಾರೆ. ಒಟ್ಟಿನೊಳಗೆ ಏನಪ್ಪಾ ಅಂತಂದ್ರೆ ಅದನ್ನು ರುಚಿಯಾಗಿ ಮಾಡಿ ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದೇ ಈ ದಿನದ ಮಹತ್ವ ಅಂತೇಳಿ ಹೇಳಬಹುದು. ಅದಕ್ಕೆ ಗಜ್ಜರಿ ಒಂದೇ ಅಲ್ಲ, ಬಹುತೇಕ ಎಲ್ಲಾ ತರಕಾರಿಗಳು, ಬಹುತೇಕ ಎಲ್ಲಾ ಹಣ್ಣುಗಳು, ಬಹುತೇಕ ಎಲ್ಲಾ ಧಾನ್ಯಗಳು, ಆಮೇಲೆ ನಮ್ಮ ಸಿರಿಧಾನ್ಯಗಳು, ಸಿರಿಧಾನ್ಯಗಳು ನಮ್ಮ ಜೀವನವನ್ನ ಸಿರಿವಂತಗೊಳಿಸುವಂತವು. ಅದಕ್ಕಾಗಿ ಈ ವರ್ಷ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷ ಅಂತೇಳಿ ನಮ್ಮ ದೇಶ ಏನು ಪ್ರಸ್ತಾವನೆ ಸಲ್ಲಿಸಿತು ವಿಶ್ವಸಂಸ್ಥೆಗೆ, ಅದಕ್ಕೆ ಮನ್ನಣೆ ಕೊಟ್ಟು ವಿಶ್ವಸಂಸ್ಥೆ ಕೂಡ ಈ ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಅಂತೇಳಿ ಆಚರಣೆ ಮಾಡಿ ಎಷ್ಟು ಬಗೆಯ ಸಿರಿಧಾನ್ಯಗಳದಾವ ಆ ಎಲ್ಲಾ ಸಿರಿಧಾನ್ಯಗಳ ಒಂದು ಆಹಾರ ಪದ್ಧತಿಯನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ರೈತರಿಗೆ ಅದನ್ನ ಬೆಳೆದು ಗ್ರಾಹಕರಿಗೆ ವಿಷಮುಕ್ತವಾದಂತಹ ಒಂದು ಆಹಾರ ಮುಟ್ಟಿಸುವಂತಹ ಒಂದು ಕೆಲಸ ಏನದ ಅದು ಸುಗಮವಾಗಿ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ರೈತರು ಈ ಸಿರಿಧಾನ್ಯಗಳ ಕೃಷಿಗೆ ತಮ್ಮನ್ನು ತಾವು ತೆರೆದುಕೊಂಡು ನಮ್ಮ ಆಹಾರ ಪದ್ಧತಿ ಏನಿತ್ತು ಭಾರತೀಯ ಆಹಾರ ಪದ್ಧತಿ ಅದನ್ನು ಇಡೀ ವಿಶ್ವಕ್ಕೆಲ್ಲ ಪ್ರಚಾರ ಮಾಡುವಂತಹ ಒಂದು ಕಾರ್ಯವನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ. ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿ ತಿಳ್ಕೊಂಡು ನಾವು ವಿಶ್ವದ ಎಲ್ಲ ಜನರಿಗೆ ಶ್ರೀಮಂತವಾದಂತಹ ನಮ್ಮ ಆಹಾರವನ್ನು ಕೊಡುವಂತಹ ನಿಟ್ಟಿನೊಳಗೆ ಕಾರ್ಯ ಮಾಡಬೇಕಾಗಿದೆ. ಅಂದ್ರೆ ನಮ್ಮ ಆಹಾರ ಪದಾರ್ಥಗಳೇನದಾವ ಅವುಗಳ ಮೇಲೆ ನಾವು ವಿಶೇಷವಾದಂತಹ ಒಂದು ಮಮತೆಯನ್ನು ತೋರಿಸಿ ಆ ನಿಟ್ಟಿನೊಳಗೆ ನಾವು ಕೆಲಸ ಮಾಡಿದ್ರೆ ಸುಮ್ಮನೆ ಕೆಲಸ ಮಾಡೋದಿಲ್ಲ, ಅವುಗಳ ಮಹತ್ವವನ್ನು ತಿಳ್ಕೊಂಡು ನಾವು ಕಾಳಜಿ ವಹಿಸಿ ಕೆಲಸ ಮಾಡಿದ್ರೆ ನಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನುವಂತಹ ಮಾತು ಇಲ್ಲದ. ಅದಕ್ಕೆ ಈಗ ಹೆಂಗ ನಾವು ಗಜ್ಜರಿಯ ದಿನವನ್ನು ಆಚರಣೆ ಮಾಡ್ತಾ ಇದೀವಿ, ಪ್ರತಿ ದಿವಸ ಎಲ್ಲಾ ಹಣ್ಣುಗಳು ಎಲ್ಲಾ ತರಕಾರಿಗಳ ಒಂದು ದಿನ ಐತೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ಬಳಸುವ ನಿಟ್ಟಿನೊಳಗ ಬೆಳೆಸುವ ನಿಟ್ಟಿನೊಳಗ ನಾವು ಬಹಳ ಮುತುವರ್ಜಿ ವಹಿಸಬೇಕಾಗ್ತದೆ. ಯಾವುದೇ ಆಹಾರ ಪದಾರ್ಥವನ್ನು ನಾವು ಇವತ್ತಿನ ದಿವಸ ಬೆಳೀತಾ ಇದ್ದೀವಿ ಅಂತಂದ್ರೆ ಅದನ್ನ ಸರಿಯಾಗಿ ಬಳಸಬೇಕು, ಸೂಕ್ತವಾಗಿ ಬಳಸಬೇಕು. ಯಾವುದೇ ಪದಾರ್ಥ ವೇಸ್ಟ್ ಆಗಿ ಹೋಗಬಾರದು, ವ್ಯರ್ಥವಾಗಿ ಹೋಗಬಾರದು. ಈಗೇನು ನಮ್ಮ ರೈತರು ಆಹಾರ ತಾವು ಬೆಳೆದಿರ್ತೀರಿ, ಸಾಕಷ್ಟು ಅದರೊಳಗೆ ವ್ಯರ್ಥ ಆಗಿ ಹೋಗುವಂತಹದ್ದು ನೋಡ್ತೀವಿ. ದೊಡ್ಡ ದೊಡ್ಡ ನಗರಗಳಲ್ಲಿ ಮದುವೆ ಇರಬಹುದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಇರಬಹುದು, ಅಲ್ಲಿ ಸಾಕಷ್ಟು ಆಹಾರ ಪದಾರ್ಥ ಇವತ್ತು ವೇಸ್ಟ್ ಆಗಿ ಹೋಗ್ತಾ ಇದೆ. ಒಂದು ಸಮೀಕ್ಷೆಯ ಪ್ರಕಾರ ಏನು ಜಗತ್ತಿನೊಳಗೆ ಒಂದು ದಿವಸದೊಳಗೆ ವೇಸ್ಟ್ ಆಗ್ತಾ ಇದೆ ಆಹಾರ ಪದಾರ್ಥ, ಸುಮಾರು 100 ಕೋಟಿ ಜನರಿಗೆ ನಾವು ಅದನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬಹುದಿತ್ತು ಅನ್ನುವಂತಹ ಒಂದು ವಿಚಾರ ನಮಗೆ ಎಚ್ಚರಿಕೆಯನ್ನ ನೀಡಬೇಕಾದಂತಹದ್ದು. ಅದೇ ರೀತಿಯಾಗಿ ಏನ್ ನಮ್ಮ ಸಂಪನ್ಮೂಲಗಳದಾವ, ಎಲ್ಲಾ ಸಂಪನ್ಮೂಲಗಳು, ಆ ಸಂಪನ್ಮೂಲಗಳನ್ನು ನಾವು ಸೂಕ್ತವಾಗಿ ಬಳಸುವುದರ ಕಡೆ ಗಮನ ಹರಿಸಬೇಕು. ಆತ್ಮೀಯರೇ, ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಬುಧವಾರ ಮಾರ್ಚ್ 29ರಿಂದ ಮಂಗಳವಾರ ಏಪ್ರಿಲ್ 4ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಪ್ರಖರವಾದಂತಹ ಬಿಸಿಲು, ನಡು ನಡುವ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದರೆ ಮಳೆ ಬಗ್ಗೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ಕೊಡ್ತಾ ಇದ್ದಾರೆ. ಅಂದ್ರೆ ಮಳೆ ಬರುವುದಿಲ್ಲ ಅನ್ನುವಂಥದ್ದು ತಮಗೆ ಗೊತ್ತಾಗಿರ್ತದೆ. ಅದಕ್ಕೆ ಈಗ ತಮ್ಮ ಏನು ಕೆಲಸಗಳದಾವ ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಟೈಮ್ ಅದ. ತಮಗೆ ಕೊಯ್ಲು ಮಾಡುವಂತಹ ವಿಚಾರ ಇರಬಹುದು, ಸಾಗಾಣಿಕೆ ಇರಬಹುದು, ಅನೇಕರು ತಾವು ಇನ್ನೂ ಸಂಪೂರ್ಣವಾಗಿ ಕೊಯ್ಲನ್ನ ಮಾಡಿಲ್ಲ, ಕೆಲವೊಮ್ಮೆ ಕೂಲಿಗಳ ಸಂದರ್ಭ ಇರಬಹುದು ಅಥವಾ ಕೆಲವೊಮ್ಮೆ ಮಷೀನ್ ತಮಗೆ ಸಿಕ್ಕಿರದೇ ಇರಬಹುದು. ಇಂತಹ ಸಂದರ್ಭದೊಳಗೆ ಹೆಚ್ಚು ಕಡಿಮೆ ಆಗಿ ತಮ್ಮ ಕೆಲಸ ಅರ್ಧಕ್ಕೆ ನಿಂತಿರಬಹುದು. ಈಗ ಏನು ವಿಚಾರ ಮಾಡಬಾರದು, ನೇರವಾಗಿ ತಾವು ಈ ಕೆಲಸದೊಳಗೆ ತೊಡಗಿಕೊಳ್ಳಬಹುದು. ಮತ್ತೆ ಮಾರಾಟ ಮಾಡುವಂತಹದ್ದು, ಆಮೇಲೆ ಸಾಗಾಣಿಕೆ ಮಾಡುವಂತಹದ್ದು, ಸಂಗ್ರಹ ಮಾಡುವಂತಹದ್ದು, ಈ ಎಲ್ಲ ಕೆಲಸಗಳನ್ನ ತಾವು ಮಾಡಿಕೊಳ್ಳುವುದಕ್ಕೆ ಸರಳವಾಗಿ ಇರುವಂತಹ ಒಂದು ಸಮಯ ಅಂತ ಹೇಳಿ ಹೇಳಬಹುದು. ಮತ್ತೆ ಕಾಳುಗಳನ್ನ ಒಣಗಿಸುವುದು ಬಹಳ ಮುಖ್ಯ. ಅವು ಬೇಳೆಕಾಳಿರಬಹುದು, ಧಾನ್ಯಗಳಿರಬಹುದು, ಸೂಕ್ತವಾಗಿ ಒಣಗಿಸಬೇಕು. ವಿಶೇಷವಾಗಿ ಚಲೋ ಬಿಸಿಲು ಸಿಗುವಂತಹ ಸಂದರ್ಭದೊಳಗೆ ಅಲ್ಲಿ ತೇವಾಂಶ ಇರಲಾರದಂಗ ನಾವು ನೋಡಿಕೊಂಡಿವಿ. 8-12% ತೇವಾಂಶ ನಾವೇನ್ ಹೇಳ್ತಾ ಇದೀವಿ, ಬೇಳೆಕಾಳಿರಬಹುದು, ಆಹಾರ ಧಾನ್ಯಗಳಿರಬಹುದು, ಇಷ್ಟು ಪ್ರಮಾಣದ ತೇವಾಂಶವನ್ನ ನೋಡಿಕೊಂಡು ಅಂದ್ರೆ ಚಲೋತ್ನಾಗೆ ಒಣಗಿಸಿದ್ದು ತಮಗೆ ಗೊತ್ತಾಗ್ತದೆ ಅನುಭವದ ಮೇಲೆ. ಈ ಕಾಳುಗಳನ್ನ ನಾವು ಬಾಯಿಯೊಳಗಿಟ್ಟುಕೊಂಡು ಹಲ್ಲಿನಿಂದ ಕಡಿದ್ರೆ ಕಟ್ ಅಂತ ಹೇಳಿ ಆವಾಜ್ ಬರಬೇಕು. ಅದು ಈ ಕಾಳಿನ ಮೇಲೆ ನಾವು ಒತ್ತಡ ಹಾಕಿದಾಗ ಕಟ್ ಅನ್ನುವಂತ ಶಬ್ದ ಬರಬೇಕು, ಒಡಿಬೇಕದು, ಇಲ್ಲಂತಂದ್ರೆ ಅದು ಇನ್ನ ಒಣಗಿಲ್ಲ ಅಂತ ಅರ್ಥ. ಅದಕ್ಕೆ ಅಂತ ಒಂದು ಸನ್ನಿವೇಶ ನೀವು ನೋಡೋ ತನಕನು ಚಲೋತ್ನಾಗೆ ಬಿಸಿಲಿನೊಳಗೆ ಒಣಗಿಸ್ರಿ. ಈಗ ಸಾಕಷ್ಟು ಒಳ್ಳೆ ಪ್ರಖರವಾದಂತಹ ಬಿಸಿಲಿದೆ, ಮುಂದಿನ ವಾರ ಕೂಡ ಗಮನಿಸಬೇಕು. ಇದಾದ ನಂತರ ಮುಂದಿನ ವಾರ ಏನು ಬರ್ತದ, ಆ ಮುಂದಿನ ವಾರ ಕೂಡ ನಿಮಗೆ ಒಳ್ಳೆ ಬಿಸಿಲು ಇರುವಂತಹ ಸಂದರ್ಭದ. ಹಿಂಗಾಗಿ ನಿಮಗೆ ಈಗ 2 ವಾರ ಒಳ್ಳೆ ವಾತಾವರಣದ ಇದರ ಉಪಯೋಗವನ್ನ ತಾವು ಪಡ್ಕೊಳ್ಬಹುದು. ನಡು ನಡುವ ಮೋಡಗಳು ಕಾಣಿಸಿಕೊಳ್ತಾವ, ಅದರದೇನು ಕಾಳಜಿ ಮಾಡಬೇಡ್ರಿ. ವಾತಾವರಣದೊಳಗೆ ಏನಾದರೂ ಬದಲಾವಣೆಗಳು ಆಯ್ತು ಅಂತಾರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಪ್ರಖರವಾದಂತಹ ಬಿಸಿಲು ಅಂತಂದ್ರೆ ಉಷ್ಣತೆ ಹೆಚ್ಚಾಗುವಂತಹ ಸಂದರ್ಭ ಕೂಡ ಇದೆ. ಕಲಬುರಗಿ ಜಿಲ್ಲೆಯೊಳಗೆ ಗರಿಷ್ಠ 38-39 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು. ಬೀದರ್, ರಾಯಚೂರು, ಬಳ್ಳಾರಿ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 37-38 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಹೋಗಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರಾಸರಿಯಾಗಿ ಎಲ್ಲಾ ಜಿಲ್ಲೆಗಳಲ್ಲಿ 35-36 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಇರಬಹುದು. ಕನಿಷ್ಠ ತಾಪಮಾನ ಸರಾಸರಿ 23-24 ಡಿಗ್ರಿ ಸೆಲ್ಸಿಯಸ್ ತನಕನೂ ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ನಾವು ನಿರೀಕ್ಷೆ ಮಾಡಬೇಕು ಬದಲಾವಣೆ ಆಗ್ತದೆ ಅಂತೇಳಿ. ಆದರೆ ಎಲ್ಲಾ ಎಚ್ಚರಿಕೆ ಕ್ರಮಗಳನ್ನು ತಗೊಂಡು ಸಿದ್ಧವಾಗಿ ಯಾವುದೇ ಸಂದರ್ಭಕ್ಕೆ ಇರಬೇಕು ಅಂತೇಳಿ ಅನ್ಕೊಳ್ತಾ ಅಂತ ವಿಚಾರಗಳನ್ನು ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳುವುದಕ್ಕೆ ಮರಿಬಾರದು. ನ್ಯೂಸ್ ಆನ್ ಏರ್ ಆಪ್ ಅನ್ನ ಯಾರು ಇನ್ನೂ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಸ್ಥಾಪನೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಮೇಘದೂತ, ದಾಮಿನಿ ಅನ್ನುವಂತಹ ಆಪ್ಗಳು, ಅಲ್ಲದೆ ಕೃಷಿ ಮಾರುಕಟ್ಟೆ ಬಗೆಗಿನ ಅನೇಕ ಆಪ್ಗಳು ಕೂಡ ಇದ್ದಾವೆ, ಅವುಗಳನ್ನ ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದಕ್ಕೆ ತಾವು ಸದಸ್ಯತ್ವ ಮಾಡಿಕೊಳ್ಬೇಕು. ಬೇರೆ ತಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಈ ಬಗ್ಗೆ ಹೇಳಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ರೆ ನೇರವಾಗಿ ನಿಮಗೆ ಮಾಹಿತಿ ಮುಟ್ಟುವಂತಹ ಒಂದು ಕೆಲಸ ಆಗ್ತದೆ. ಅದರಿಂದ ತಮಗೆ ಯಾವುದೇ ಗೊಂದಲಗಳಿಗೆ ಅವಕಾಶ ಇರಲಾರದಂಗ ನಿಮಗೆ ಅನುಕೂಲ ಸಿಗ್ತದೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ಈಗ ಮೆಣಸಿನ ಹಾಳದ ಯಲ್ಲಪ್ಪ ಮಲ್ಲಪ್ಪ ಚೌಡ್ಕಿ ಮತ್ತು ಸಂಘಟದಿಂದ ಚೌಡ್ಕಿ ಪದಗಳನ್ನು ಕೇಳೋಣ. ಚಂದ ಕೊಯ್ಸಿನ ಪುಂಡಗಾರುತಿ ದಂಡು ಬಂದು ಗಿರಿಯ ಮುತ್ತಿದೆ ಜಮಾದ ದೃಶ್ಯ ಕಕ್ಕಯ್ಯನವರ ಚಿಕ್ಕ ಪ್ರಸಾದವರುಂಡಿ ಚಿಕ್ಕ ಮಲಕಿನ ದೂರದುಂಡಿ ನಿರಂತರ ಯುವ ಚಿಕ್ಕ ಬಗಲಿಕೊಂಡಿ.